ರಾಗ ಅನುರಾಗ ಶುಭಯೋಗ ಸೇರಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ತಂದ ಅನುಬಂಧ ಆನಂದ ತಂದಿದೆ. ರಾಗ ಅನುರಾಗ ಶುಭಯೋಗ ಸೇರಿದೆ. ಸಂಗೀತವಾಗಿದೆ ಆನಂದಲಾಸ್ಯ ಮಿಲನ ಹೊಸ ಭಾವ ಮೂಡಿದೆ ಹೊಸ ಗೀತೆ ಹಾಡಿದೆ. ಹೂವು ಗಂಧದಂತೆ ನಮ್ಮ ಜೀವ ಜೀವ ಸೇರಿ ಕುಯ್ಯಾಲೆಯಾಡಿದೆ. ರಾಗ ಅನುರಾಗ ಶುಭಯೋಗ ಸೇರಿ ಸೇರಿದೆ ಅನುಬಂಧ ಆನಂದ.